ಅದನ್ನ ಒಂದು ಅಡಿ ಆಳ ಗುದ್ದು ಹೊಡೆದ್ಬಿಟ್ಟು ಅದಕ್ಕೆ ಮಣ್ಣು ತುಂಬಿ ಸೊಸೆ ನೆಟ್ಬಿಟ್ಟು ಅಲ್ಲೇ ಈಗ ಅಲ್ಲೇ 12 ವರ್ಷ ನಮ್ಮ ಸರ್ ನಮ್ದಲೆ ತೋಟ ಮಾಡ್ಬಿಟ್ಟು ಈಗ ಒಳ್ಳೆ ಫಸಲು ಚೆನ್ನಾಗಿ ಬರ್ತಾ ಇದೆ ಅಂತ. ಅಂದ್ರೆ ಅಡಿಕೆ ಅವರಿಂದ ತಂದ್ರಿ ಗೋಡ್ ತಂದಿ ಮಾಡಿದ್ರಿ ಅಂತ ಹೇಳಿದ್ರಿ, ಆ ರೀತಿ ವಿಧಾನ ಇದೆಯಲ್ಲ ಕೃಷಿ ಪದ್ಧತಿ, ಯಾವ ರೀತಿ ವಿಧಾನಗಳನ್ನು ಮಾಡಿದ್ರಿ ಸರ್? ಇದು ನಮ್ಮ ಗೋಟ್ ಇದೆಯಲ್ಲ ತೀರಾ 15 ವರ್ಷದಿಂದ ಒಳಗಿರಬಾರದು ಗೋಟು, 25 ವರ್ಷದಿಂದ ಮ್ಯಾಗಿರಬಾರದು. ಆದ್ರೂ ಅದ್ರೊಳಗಿರುತ್ತಲ್ಲ 15-25 ವರ್ಷದ ಒಳಗಿರುತ್ತಲ್ಲ ಗೋಟು, ಆ ಗೋಟು ತಂದ್ಬಿಟ್ಟು ಮಾಡಿದ್ರೆ ನಮಗೆ ಒಳ್ಳೆ ಫಸಲು ಬರುತ್ತೆ. ಅವಾಗ ಮರದಿಂದ ಮರಕ್ಕೆ 9 ಅಡಿ ದಾಯ ಮಾಡಿಬಿಟ್ರೆ ಯಾವ ರೋಗ ಉಂಟಲ್ಲ ಹತ್ತತ್ತ ಹಾಕಿದೀವಿ ಅಂದ್ರೆ ಸ್ವಲ್ಪ ಅಂಟು ರೋಗ ಅದು ಇದು ಇದಾಗತ್ತೆ. ಸ್ವಲ್ಪ ದೂರ 9 ಅಡಿ ದಾಯ ಇದ್ರೆ ಅಷ್ಟು ನಮಗೆ ಒಳ್ಳೆ ಚೆನ್ನಾಗಿರುತ್ತೆ ಸರ್. ಅದು ಅಂತಂದ್ರೆ ಹತ್ತತ್ರ ಮರ ಇಟ್ಟರೆ ಏನು ಸಮಸ್ಯೆ ಬರುತ್ತೆ ಅಂತ ಹೇಳಿ, ರೋಗ ಬಾಧೆಗಳು ಸ್ವಲ್ಪ ಜಾಸ್ತಿ ಇದಾಗತ್ತೆ ಅಂತ ಬಿಟ್ಟು ನಾವು 9 ಅಡಿ ಇಟ್ಟಿದ್ವಿ ಸರ್. ನಾವು ಅಂದ್ರೆ ಈ 9 ಅಡಿ ಇಟ್ಟರೆ ಬರ್ತಕ್ಕಂತ ರೋಗವನ್ನು ತಪ್ಪಿಸಬಹುದು ರೋಗ ತಪ್ಪಿಸಬಹುದು ನಾವು. ಇತ್ತೀಚಿನ ದಿನದಲ್ಲಿ ಈ ಅಡಿಕೆಗೆ ಒಳ್ಳೆ ಧಾರಣೆ ಸಿಗ್ತದೆ ಅಂತ ಕೇಳ್ಪಟ್ಟಿ, ನೀವು ಯಾವ ಏನಂತ ಹೇಳಕ್ ಇಷ್ಟಪಡ್ತೀರಿ? ನಮಗೆ ಇಂಥ ರೇಟು ನಮಗೆ ಯಾವಾಗಲೂ ಸಿಕ್ಕಿದ್ದಲ್ಲ ರೈತರಿಗೆ, ಇಂಥ ರೇಟ್ ಸಿಕ್ಕಿರೋದು ನಮ್ಮ ರೈತರಿಗೆ ಒಳ್ಳೆ ಒಂದು ಇದು ಅಂತ ಹೇಳ್ತೀವಿ ಸರ್. ನಾವು ಅಂದ್ರೆ ಎಲ್ಲ ರೈತರಿಗೂ ಅಡಿಕೆ ಬೆಳೀರಿ ಅಂತ ಹೇಳ್ತೀರಾ, ಯಾವ್ದು ಬೆಳೀರಿ ಅಂತ ಹೇಳ್ತೀವಿ? ಬೆಳಿಬೇಕು ನಮಗೆ ರೈತರಿಗೆ ಒಳ್ಳೆ ಇದು ಒಂದು ಇದೊಂದಿದು. ನಾವು ಅಷ್ಟಕ್ಕೊಂದು ಭತ್ತ ಬೆಳೆದಿದ್ವಿ, 1000 ಅಸಿಲ ಭತ್ತ ಬೆಳೆದಿದ್ವಿ, ನಮಗೆ ಏನು ಅದ್ರಾಗೆ ಇದಾಗಲ್ಲ ಸರ್. ನಮಗೆ ಈ ಅಡಿಕೆ ಒಳಗೆ ಬೆಳೆದ್ಮೇಲೆ ನಾವು ಮನಸ್ಸಂತ ಆಗಿರಿ ಸರ್. ನಾವೀಗ ಅಂದ್ರೆ ಇದಕ್ಕಿಂತ ಮುಂಚೆ ಏನು ತಾವು ಜೀವನೋಪಾಯಕ್ಕೆ ಮಾಡ್ಕೊಂಡಿದ್ರಿ? ಭತ್ತ ಮಾಡ್ತಾ ಇದ್ವಿ ಸರ್. ನಾವು ಬರೇ ಕೂದಲೆ ಕೊಡಕ ಕಳೆ ಮಳೆ ಆ ಬೀಜಕ್ಕೆ ಅದಕ್ಕೆ ಇದು ಗೊಬ್ಬರಕ್ಕೆ ಏನು ಕೊಡಕ್ ಕೊಟ್ಟು ನಮ್ಗೆ ಏನು ಉಳಿತಿದ್ದಿಲ್ಲ. ಅದಕ್ಕೆ ನಮ್ಮ ಊಟಕ್ಕೂ ಸರಿ ಸಮ ಹಾಕೋ ಸರ್ ಭತ್ತದಾಗೆ. ಎಷ್ಟು ವರ್ಷ ಭತ್ತ ಬೆಳೆದ್ರಿ ತಾವು? ನಾವು ನಾನಲ್ಲ 12 ವರ್ಷದಿಂದ ಹುಡುಗ ಅವಾಗ, ಈಗಲೇ ನನಗೆ 66 ವರ್ಷ ಈಗ. ಅಲ್ಲಿಂದ ಇಲ್ಲಿ ತನಕ ಮೊನ್ನೆ ಒಂದು 4-5 ವರ್ಷ ಭತ್ತ ಬೆಳೆಬಿಟ್ಟಿದ್ದೆ ನಾನು. ಅದ್ರ ಮೇಲೆ ಭತ್ತ ಎಕರೆಗೆ 20-25 ಕ್ವಿಂಟಲ್ ಭತ್ತ ಬೆಳೆದಿದ್ವಿ. ಅದ್ರಾಗ ಏನು ಉಳಿಯ ಸರ್? ಕೂಲಿ ಅದು ಗದ್ದೆದು ಭತ್ತ ಆ ಎತ್ತಿನ ಬೇಸಾಯಕ್ಕೆ ಅದಕ್ಕೆ ಇದಕ್ಕೆ ಗೊಬ್ಬರಕ್ಕೆ ಅದಕ್ಕೆ ಆಗಿ ನಮ್ಗೆ ಏನು ಭತ್ತ ಊಟಕ್ಕೆ ಮಾತ್ರ ಕರೆಕ್ಟ್ ಹಾಕದ್ದು ಸರ್ ನಮಗೆ. ಹಾಗಾಗಿ ಇದನ್ನ ನಿಮಗೆ ಹೇಳಿದವ್ರು ಯಾರು? ಈ ತರ ಕೃಷಿ ಮಾಡ್ರಿ, ಅಡಿಕೆ ಹಾಕ್ರಿ, ನೀವು ಮುಂದೆ ಚೆನ್ನಾಗಿ ಆಗ್ತೀರಾ ಅನ್ನೋದು ಹೇಳ್ಕೊಟ್ಟವ್ರು ಯಾರು? ಇಲ್ಲ ಸರ್, ನಮಗೆ ಯಾರು ಹೇಳಿಲ್ಲ. ಒಬ್ಬ ಪಕ್ಕದ ಯಾರು ರೈತ ಮಾಡಿದ್ದ ನಮ್ಮನು, ಅದನ್ನ ಬಿಟ್ಟು ನಾವು ಅಡಿಕೆಗಳು ಹಚ್ಚಬೇಕು ಮಾಡ್ಬೇಕು ದುಡಿಬೇಕು ಹಿಂಗೆ ಅಂತಂದು ಅಡಿಕೆಗಳು ಹಚ್ಚಿಬಿಟ್ಟು ಮಾಡಿದ್ವಿ ಸರ್. ನಾವೀಗ ಈ ಅಡಿಕೆ ಗಿಡ ಅಂತ ಹೇಳಿದ್ರಿ, ಯಾವ ತಳಿ ಈ ಅಡಿಕೆನ ನೀವು ನೆಟ್ಟಿದ್ದೀರಿ, ಈ ಅಡಿಕೆಯಲ್ಲಿ ಎಷ್ಟು ತಳಿಗಳಿದಾವೆ ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಿ? ಅಡಿಕೆ ತಳಿ ಸರ್ ಈಗ ಅದು 3-4 ತಳಿ ಇದೆ. ಮಂಗಳ ಒಂದು ನಮ್ದು ಅಡಿಕೆ ಉದ್ದ ಬರುತ್ತೆ. ಈಗ ನಾವು ಮೊದ್ಲು ನಮಗೆ ಗೊತ್ತಿಲ್ಲ ಸರ್ ಉದ್ದ ಅಡಿಕೆ ಬಂದಿಲ್ಲ ಅವಾಗ, ಈಗ ಬಂದಿದೆ ಸರ್ ತಳೆದು. ಬಹಳ ಚೆನ್ನಾಗಿ ತಳುಪು ಕಾಯಿ ಬರುತ್ತೆ, ಅದು ಒಳಗೆ ಕಾಯಿ ಒಳ್ಳೆ ಅಡಿಕೆ ದಪ್ಪ ಬರುತ್ತೆ, ಅದು ಒಳ್ಳೆ ತೂಕ ಬರುತ್ತೆ ನಮಗೆ. ಈಗ ನಾವು ಮೊದ್ಲು ನಾವು ಮಾಡಿಬಿಟ್ಟು ನಾವು ದಡ್ಡ ಬಿಡು ಸರ್, ಸ್ವಲ್ಪ ದಪ್ಪ ಬರುತ್ತೆ, ಅದು ಸಿಪ್ಪನೇ ದಪ್ಪ ತೂಕ ಬರುತ್ತೆ. ಅಂದ್ರೆ ಇದ್ರಲ್ಲಿ ನಾನು ಕೇಳ್ಪಟ್ಟಂಗೆ ಕೆಲವರು ಉರಿ ತಳಿ ಅಂತ ಹೇಳ್ತಾರೆ, ಮಂಗಳ ಅಂತ ಹೇಳ್ತಾರೆ. ಮಂಗಳ ಅದು ಏನಿಲ್ಲ ಸರ್, ಸುಕ್ಕಲ್ಲ ನಮಗೆ. ಹೌದಾ? ಹೌದು, ಮಂಗಳ ಸರ್ ಸುಕ್ಕಲ್ಲ ನಮಗೆ. ಅಂದ್ರೆ ಅದು 3 ವರ್ಷಕ್ಕೆ ಫಲ ಬರುತ್ತೆ, ಇನ್ನೊಂದು 6 ವರ್ಷಕ್ಕೆ ಫಲ ಬರುತ್ತೆ ಅಂತ ಕೇಳ್ಪಟ್ವಿ, ಬಟ್ ನೀವ್ ಏನ್ ಹೇಳ್ತೀರಿ? ಇಲ್ಲ ಸರ್, ನಮ್ಮ ಮಂಗಳ ಮಾತ್ರ ನಾವು ಭದ್ರಾವತಿ ತಾಲೂಕು ಹರಕೆರೆ ಗ್ರಾಮದಲ್ಲಿ ಇದೀವಿ. ಇಲ್ಲಿ ಒಬ್ಬ ರೈತರಿ ಬರ್ತಾ ಇದೆ ಅಂತ. ಅಂದ್ರೆ ಅಡಿಕೆ ಅವರಿಂದ ತಂದ್ರಿ ಗೋಡ್ ತಂದಿ ಮಾಡಿದ್ರಿ ಅಂತ ಹೇಳಿದ್ರಿ, ಆ ರೀತಿ ವಿಧಾನ ಇದೆಯಲ್ಲ ಕೃಷಿ ಪದ್ಧತಿ, ಯಾವ ರೀತಿ ವಿಧಾನಗಳನ್ನು ಮಾಡಿದ್ರಿ ಸರ್? ಇದು ನಮ್ಮ ಗೋಟ್ ಇದೆಯಲ್ಲ ತೀರಾ 15 ವರ್ಷದಿಂದ ಒಳಗಿರಬಾರದು ಗೋಟು, 25 ವರ್ಷದಿಂದ ಮ್ಯಾಗಿರಬಾರದು. ಆದ್ರೂ ಅದ್ರೊಳಗಿರುತ್ತಲ್ಲ 15-25 ವರ್ಷದ ಒಳಗಿರುತ್ತಲ್ಲ ಗೋಟು, ಆ ಗೋಟು ತಂದ್ಬಿಟ್ಟು ಮಾಡಿದ್ರೆ ನಮಗೆ ಒಳ್ಳೆ ಫಸಲು ಬರುತ್ತೆ. ಅವಾಗ ಮರದಿಂದ ಮರಕ್ಕೆ 9 ಅಡಿ ದಾಯ ಮಾಡಿಬಿಟ್ರೆ ಯಾವ ರೋಗ ಉಂಟಲ್ಲ ಹತ್ತತ್ತ ಹಾಕಿದೀವಿ ಅಂದ್ರೆ ಸ್ವಲ್ಪ ಅಂಟು ರೋಗ ಅದು ಇದು ಇದಾಗತ್ತೆ. ಸ್ವಲ್ಪ ದೂರ 9 ಅಡಿ ದಾಯ ಇದ್ರೆ ಅಷ್ಟು ನಮಗೆ ಒಳ್ಳೆ ಚೆನ್ನಾಗಿರುತ್ತೆ ಸರ್. ಅದು ಅಂತಂದ್ರೆ ಹತ್ತತ್ರ ಮರ ಇಟ್ಟರೆ ಏನು ಸಮಸ್ಯೆ ಬರುತ್ತೆ ಅಂತ ಹೇಳಿ? ರೋಗ ಬಾಧೆಗಳು ಸ್ವಲ್ಪ ಜಾಸ್ತಿ ಇದಾಗತ್ತೆ ಅಂತ ಬಿಟ್ಟು ನಾವು 9 ಅಡಿ 9 ಅಡಿ ಇಟ್ಟಿದ್ವಿ ಸರ್. ನಾವು ಅಂದ್ರೆ ಈ 9 ಅಡಿ 9 ಅಡಿ ಇಟ್ಟರೆ ಬರ್ತಕ್ಕಂತ ರೋಗವನ್ನ ತಪ್ಪಿಸಬಹುದು, ರೋಗ ತಪ್ಪಿಸಬಹುದು ನಾವು. ಇತ್ತೀಚಿನ ದಿನದಲ್ಲಿ ಈ ಅಡಕೆಗೆ ಒಳ್ಳೆ ಧಾರಣೆ ಸಿಗ್ತದೆ ಅಂತ ಕೇಳ್ಪಟ್ಟಿ, ನೀವು ಯಾವ ಏನಂತ ಹೇಳಕ್ ಇಷ್ಟಪಡ್ತೀರಿ? ನಮಗೆ ಇಂಥ ರೇಟು ನಮಗೆ ಯಾವಾಗಲೂ ಸಿಕ್ಕಿದ್ದಲ್ಲ ರೈತರಿಗೆ, ಇಂಥ ರೇಟ್ ಸಿಕ್ಕಿರೋದು ನಮ್ಮ ರೈತರಿಗೆ ಒಳ್ಳೆ ಒಂದು ಇದು ಅಂತ ಹೇಳ್ತೀವಿ ಸರ್. ನಾವು ಅಂದ್ರೆ ಎಲ್ಲಾ ರೈತರಿಗೂ ಅಡಿಕೆ ಬೆಳೀರಿ ಅಂತ ಹೇಳ್ತೀರಾ, ಯಾವ್ದು ಬೆಳೀರಿ ಅಂತ ಹೇಳ್ತೀವಿ? ಬೆಳಿಬೇಕು ನಮಗೆ ರೈತರಿಗೆ ಒಳ್ಳೆ ಇದು ಒಂದು ಇದೊಂದಿದು. ನಾವು ಅಷ್ಟಕ್ಕೊಂದು ಭತ್ತ ಬೆಳೆದಿದ್ವಿ, 1000 ಸಿಲ ಭತ್ತ ಬೆಳೆದಿದ್ವಿ, ನಮಗೆ ಏನು ಅದ್ರಾಗೆ ಇದಾಗಲ್ಲ ಸರ್. ನಮಗೆ ಈ ಅಡಿಕೆ ಒಳಗೆ ಬೆಳೆದ್ಮೇಲೆ ನಾವು ಮನಸ್ಸಂತ ಆಗಿರು ಸರ್. ನಾವೀಗ ಅಂದ್ರೆ ಇದಕ್ಕಿಂತ ಮುಂಚೆ ಏನು ತಾವು ಜೀವನೋಪಾಯಕ್ಕೆ ಮಾಡ್ಕೊಂಡಿದ್ರಿ? ಭತ್ತ ಮಾಡ್ತಾ ಇದ್ವಿ ಸರ್. ನಾವು ಬರೇ ಕೂದಲೆ ಕೊಡಕ ಕಳೆ ಮಳೆ ಆ ಬೀಜಕ್ಕೆ ಅದಕ್ಕೆ ಇದು ಗೊಬ್ಬರಕ್ಕೆ ಏನು ಕೊಡಕ್ ಕೊಟ್ಟು ನಮ್ಗೆ ಏನು ಉಳಿತಿದ್ದಿಲ್ಲ. ಅದಕ್ಕೆ ನಮ್ಮ ಊಟಕ್ಕೂ ಸರಿ ಸಮ ಹಾಕೋ ಸರ್ ಭತ್ತದಾಗೆ. ಎಷ್ಟು ವರ್ಷ ಭತ್ತ ಬೆಳೆದ್ರಿ ತಾವು? ನಾವು ನಾನಲ್ಲ 12 ವರ್ಷದಿಂದ ಸರ್ ಹುಡುಗ ಅವಾಗ, ಈಗಲೇ ನನಗೆ 66 ವರ್ಷ ಈಗ. ಅಲ್ಲಿಂದ ಇಲ್ಲೇ ತನಕ ಮೊನ್ನೆ ಒಂದು 4-5 ವರ್ಷ ಭತ್ತ ಬೆಳೆಬಿಟ್ಟಿದ್ದೆ ನಾನು. ಅದ್ರ ಮೇಲೆ ಭತ್ತ ಎಕರೆಗೆ 20-25 ಕ್ವಿಂಟಲ್ ಭತ್ತ ಬೆಳೆದಿದ್ವಿ. ಅದ್ರಾಗ ಏನು ಉಳಿಯ ಸರ್? ಕೂಲಿಯೋದು, ಗದ್ದೆದು, ಭತ್ತ, ಎತ್ತಿನ ಬೇಸಾಯಕ್ಕೆ, ಅದಕ್ಕೆ ಇದಕ್ಕೆ ಗೊಬ್ಬರಕ್ಕೆ, ಅದಕ್ಕೆ ಆಗಿ ನಮ್ಗೆ ಏನು ಭತ್ತ ಊಟಕ್ಕೆ ಮಾತ್ರ ಕರೆಕ್ಟ್ ಹಾಕದು ಸರ್ ನಮಗೆ. ಹಾಗಾಗಿ ಇದನ್ನ ನಿಮಗೆ ಹೇಳಿದವ್ರು ಯಾರು? ಈ ತರ ಕೃಷಿ ಮಾಡ್ರಿ, ಅಡಿಕೆ ಹಾಕ್ರಿ, ನೀವು ಮುಂದೆ ಚೆನ್ನಾಗಿ ಆಗ್ತೀರಾ ಅನ್ನೋದು ಹೇಳ್ಕೊಟ್ಟವ್ರು ಯಾರು? ಇಲ್ಲ ಸರ್, ನಮಗೆ ಯಾರು ಹೇಳಿಲ್ಲ. ಒಬ್ಬ ಪಕ್ಕದ ಯಾರು ರೈತ ಮಾಡಿದ್ದ ನಮ್ಮನು, ಅದನ್ನ ಬಿಟ್ಟು ನಾವು ಅಡಿಕೆಗಳು ಹಚ್ಚಬೇಕು, ಮಾಡ್ಬೇಕು, ದುಡಿಬೇಕು ಹಿಂಗೆ ಅಂತಂದು ಅಡಿಕೆಗಳು ಹಚ್ಚಿಬಿಟ್ಟು ಮಾಡಿದ್ವಿ ಸರ್. ನಾವೀಗ ಈ ಅಡಿಕೆ ಗಿಡ ಅಂತ ಹೇಳಿದ್ರಿ, ಯಾವ ತಳಿ ಈ ಅಡಿಕೆಯನ್ನ ನೀವು ನೆಟ್ಟಿದ್ರಿ? ಈ ಅಡಿಕೆಯಲ್ಲಿ ಎಷ್ಟು ತಳಿಗಳಿದಾವೆ ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಿ? ಅಡಿಕೆ ತಳಿ ಸರ್ ಈಗ ಅದು 3-4 ತಳಿ ಇದೆ. ಮಂಗಳ ಒಂದು, ನಮ್ದು ಅಡಿಕೆ ಉದ್ದ ಬರುತ್ತೆ. ಈಗ ನಾವು ಮೊದ್ಲು ನಮಗೆ ಗೊತ್ತಿರೋ ಸರ್ ಉದ್ದ ಅಡಿಕೆ ಬಂದಿಲ್ಲ ಅವಾಗ, ಈಗ ಬಂದಿದೆ ಸರ್ ತಿಳಿದು. ಬಹಳ ಚೆನ್ನಾಗಿ ತಳಪು ಕಾಯಿ ಬರುತ್ತೆ, ಅದು ಒಳಗೆ ಕಾಯಿ ಒಳ್ಳೆ ಅಡಿಕೆ ದಪ್ಪ ಬರುತ್ತೆ, ಅದು ಒಳ್ಳೆ ತೂಕ ಬರುತ್ತೆ. ನಮಗೆ ಈಗ ನಾವು ಮೊದ್ಲು ನಾವು ಮಾಡಿಬಿಟ್ಟು ನಾವು ದಡ್ಡ ಬಿಡೋ ಸರ್, ಸ್ವಲ್ಪ ದಪ್ಪ ಬರುತ್ತೆ, ಅದು ಸಿಪ್ಪನೇ ದಪ್ಪ ತೂಕ ಬರುತ್ತೆ. ಅಂದ್ರೆ ಇದ್ರಲ್ಲಿ ನಾನು ಕೇಳ್ಪಟ್ಟಂಗೆ ಕೆಲವರು ಉರಿ ತಳಿ ಅಂತ ಹೇಳ್ತಾರೆ, ಮಂಗಳ ಅಂತ ಹೇಳ್ತಾರೆ. ಮಂಗಳ ಅದು ಏನಿಲ್ಲ ಸರ್, ಸುಕ್ಕಲ್ಲ ನಮಗೆ. ಹೌದಾ? ಹೌದು, ಮಂಗಳ ಸರ್ ಸುಕ್ಕಲ್ಲ ನಮಗೆ. ಅದು 3 ವರ್ಷಕ್ಕೆ ಫಲ ಬರುತ್ತೆ, ಇನ್ನೊಂದು 6 ವರ್ಷಕ್ಕೆ ಫಲ ಬರುತ್ತೆ ಅಂತ ಕೇಳ್ಪಟ್ವಿ, ಬಟ್ ನೀವು ಏನ್ ಹೇಳ್ತೀರಿ? ಇಲ್ಲ ಸರ್, ನಮ್ಮ ಮಂಗಳ ಮಾತ್ರ ನಾವು ಹಚ್ಚಿದ್ದ ಕೊಡದ ಹಾಕ್ಬಿಟ್ಟು ಸರ್ ನಾವೆಲ್ಲ. ಏನ್ ಕಾರಣಕ್ಕೆ? ಏನ್ ಕಾರಣಕ್ಕೆ ಸರ್? ಬಹಳ ದಪ್ಪ ಕಾಯದು. ನಮ್ಮ ರೈತರು ಟೆಂಡರಿಗೆ ಅಡಿಕೆ ಬರಕ್ ಬಂದ್ರೆ, ಏ ಬೇಡಪ್ಪ ಇದು ಮಂಗಳ ಅಡಿಕೆ ಬೇಡ ನಮಗೆ ಅಂತಂದು ನಮ್ಮನ್ನ ಹಂಗೆ ಕಡಿಮೆ ರೇಟ್ಗೆ ಗುಣಿಸ್ಕೊಂಡು ಕಡಿಮೆ ರೇಟ್ಗೆ ಹಾಕಿ ನೋಡ್ಬಿಡಲ್ಲ ನಮ್ಮನ್ನ. ಅದಕ್ಕೋಸ್ಕರ ಮಂಗಳ ಅಡಿಕೆ ಬಿಟ್ಬಿಟ್ಟು ಸರ್ ನಾವು. ಅವಾಗ ಅದ್ರಲ್ಲಿ ಹೆಚ್ಚು ಫಸಲು ಬಂದ್ರು ನಿಮ್ಗೆ ರೇಟ್ ಸಿಗ್ತಿರ್ಲಿಲ್ಲ? ರೇಟ್ ಸಿಗ್ತದಲ್ಲ, ಅವ್ರು ಬಾಯಿ ಬಂದ ಕೇಳಲ್ಲ, ನಮ್ಮ ಬಾಯಿ ಬಂದ ಕೊಟ್ಟು ಸುಮ್ಮನೆ ಬರ್ತಿದ್ಲಾಗೆ. ಇದೇ ಇದೆ, ಈ ಅಡಿಕೆ ಇದೆ, ಒಳ್ಳೆ ರೇಟ್ ನಮಗೆ, ಒಳ್ಳೆ ಇದು ಸರ್ ನಮಗೆ. ಈ ಅಡಿಕೆ ಗಿಡಗಳನ್ನೆಲ್ಲ ನೆಟ್ಟಿದ್ರ ಇದು ಎಷ್ಟು ವರ್ಷದ ಮರ ಅಂತ ತಾವ್ ಹೇಳ್ತೀರಿ? ಸರ್ ಇದು ಇನ್ನು ಈಗೊಂದು 6 ವರ್ಷ 5 ವರ್ಷ ಸರ್ ಈಗ ಅಷ್ಟು ಫಸ್ಲು. 5 ವರ್ಷಕ್ಕೆ ಕೆಲಸ ಬಂದ್ಬಿಡ ಸರ್ ಫಸ್ಲಂಗೆ. ನಾವು ಮಾಡಕ್ ಇದಾಗ ಇದೆ ಸರ್ ಅದು. ಹೌದು, ಮಾಡ ಇದ್ರಲ್ಲಿದೆ ಅಂತ ಹೇಳಿದ್ರೆ ಏನೇನ್ ಮಾಡಿದ್ರಿ ಅಂತೀರ? ಸರ್ ನಾವ್ ಏನು ಮಾಡಲ್ಲ, ದನಿ ಗೊಬ್ಬರ ಒಂದು ಪುಟ್ಟಿ ದನಿ ಗೊಬ್ಬರ ಹಾಕ್ತಿವಿ. ಅವಾಗ ಸುಪಲ ತೆಪ್ಪಿರೆ ಮಿಕ್ಸರ್ ಅಂತಂದು ಬರುತ್ತೆ ಸರ್, ಪೊಟಾಶು, ಯೂರಿಯಾ, ಇದು ಸೂಪರ್, 3 ಮಿಕ್ಸ್ ಮಾಡ್ಬಿಟ್ಟು ಕಲಸಿಬಿಟ್ಟು ಬರ್ಕೆ ಒಂದೊಂದು 2 ಸೆರೆ ಹಾಕಿ ಅಂತ ಹೋಗ್ತೀವಿ ಸರ್ ನಾವು. ಅಂದ್ರೆ ನೀವು ತೋಟ ಮಾಡಿದಿರಲ್ಲ, ಯಾವ ಪದ್ಧತಿನ ಅನುಸರಿಸಿದ್ರ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಹೇಳಿ ಸರ್. ಗೊಬ್ಬರ ಅಂದ್ರೆ ನಮ್ದು ದನಿ ಗೊಬ್ಬರ ಇದೆಯಲ್ಲ, ಗ್ವಾತ ಬಾರಿ ಇದು ಇದ್ರ ಪದ್ಧತಿ ಹೇಳ್ತೀರಿ ಸರ್. ಅದಕ್ಕಿಂತ ನಮಗೆ ಈ ದನಿ ಗೊಬ್ಬರ ಇದೆಯಲ್ಲ, ಸಾವಯವ ಗೊಬ್ಬರ ಒಂದೊಂದು ಪುಟ್ಟಿ ಹಾಕ್ಬಿಟ್ಟು ಸೀಮೆ ಗೊಬ್ಬರ ಅದನ್ನ ಪಟಾಸ್ ಒಂದೊಂದು 2-2 ಸರಿ ಹಾಕ್ಯಂತ ಹೋಗ್ತೀವಿ ನಾವು. ಆ ಇದ್ರೆ ನಮ್ದು ಒಳ್ಳೆ ಫಸಲು ಅವ್ ಎರಡು ಮಿಕ್ಸ್ ಮಾಡ್ತೀವಿ ಸರ್ ನಾವು. ಇದರಿಂದ ತಮಗೆ ಏನು ಲಾಭ ಬಂತು, ಯಾವ ರೀತಿ ಗಿಡಗಳು ಚೆನ್ನಾಗಿ ಕಾಣಿಸ್ತಿದಾವೆ ಅಂತ? ನಮಗೆ ಸಾವಯವ ಗೊಬ್ಬರ ಯಾವ ಹಾಕಿ ದನಿ ಗೊಬ್ಬರ ಹಾಕ್ತೀವ ಒಳ್ಳೆ ಫಸಲು ನಮಗೆ ಒಳ್ಳೆ ಚೆನ್ನಾಗಿ ಬರ್ತವೆ, ಮರನೂ ಒಳ್ಳೆ ಚೆನ್ನಾಗಿರ್ತವೆ, ಎಲ್ಲ ಚೆನ್ನಾಗಿರ್ತವೆ ಸರ್ ಅವು. ಮತ್ತೆ ಇಲ್ಲಿ ನಾವು ನೋಡ್ತಾ ಇದೀವಿ, ನೀವು ನಿಮ್ ತೋಟದ ಪಕ್ಕದಲ್ಲಿ ಈ ಅಡಿಕೆ ಗಿಡಗಳನ್ನೆಲ್ಲ ಸಾಕಿದಿರ, ಇದನ್ನ ಯಾವ ರೀತಿ ಮಾಡಿದ್ರಿ, ಇದೆಲ್ಲ ಎಷ್ಟು ದಿನದ್ದು? ಸರ್ ನಾವೀಗ ಅಡಿಕೆ ಇದು ಇರುತ್ತಲ್ಲ ಗೋಟ್ ಇರುತ್ತಲ್ಲ, ಅದನ್ನ ಒಳ್ಳೆ ಗೋಟು ಒಣಗಿಬಿಟ್ಟು ತಗೊಂಬಂದು ಅದನ್ನ ಸ್ವಲ್ಪ ಬಿಸಿಲಿಗೆ ಹಾಕಿಬಿಟ್ಟು ಸ್ವಲ್ಪ ಜಾಸ್ತಿ ಒಣಸಂಗಿಲ್ಲ, ಅದು ಸ್ವಲ್ಪ ಒಂದ್ 2 ಸಾವಿರ ಒಣಗಿಸ್ಬಿಟ್ಟು ಅದನ್ನ ಒಂದು ನೆಲದೊಳಗೆ ಗೋಟು ಅಷ್ಟು ಅಲ್ಲಲ್ಲೆಲ್ಲ ಊರ್ಬಿಟ್ಟು ಅತಿಗೆ ಈ ತರ ಮೊಳಕೆ ಬರುತ್ತೆ ಸರ್. ಮತ್ತದು 2-3 ತಿಂಗಳಿಗೆ ಬರುತ್ತೆ. ಅದ್ರ ಮೇಲೆ ಅದನ್ನ ತೆಗೆದ್ಬಿಟ್ಟು ಇಂಥ ಪ್ಯಾಕೆಟ್ ಮಾಡಿ ಪ್ಯಾಕೆಟ್ಗೆ ಇಟ್ಟು ಅದ್ ಸಸಿಯ ಈ ತರ ಇದು ಮಾಡಿಬಿಟ್ಟು ಇಡ್ಬೇಕು ಸರ್ ಅದನ್ನ, ಈ ತರ ಸಸಿ ಬರುತ್ತದು. ಅಡಿಕೆ ಸಸಿ ಬಗ್ಗೆ ನೀವು ಹೇಳಿದ್ರಿ, ಆದ್ರೆ ಇದು ಈ ಸಸಿಗಳನ್ನ ಮಾಡಕ್ಕೆ ಯಾವ ಒಂದು ತಿಂಗಳು ಉತ್ತಮವಾದ ತಿಂಗಳು, ಅದಕ್ಕೆ ಯಾವಾಗಾದ್ರೂ ಮಾಡಬಹುದು, ಇದಕ್ಕೆ ಸರಿಯಾದ ಒಂದು ತಿಂಗಳು ಅಂತ ಮಾಡಿ ಕೆಲಸ ಮಾಡ್ತೀರ? ಸರ್ ನಾವೀಗ ಮೇ ತಿಂಗಳು ಒಳಗೆ ಮಾಡ್ಬೇಕು, ಅದಕ್ಕಿಂತ ಬೇರೆ ತಿಂಗಳು ಮಾಡಿದ್ರೆ ಬಿಸಿಲು ತಾಪ ಬಹಳ ಇರುತ್ತೆ, ಅವಾಗ ನಾವು ಹಿಂಗ್ ಮಾಡಿ ನೆಟ್ಟದ್ದು ಎಲ್ಲ ಒಣಕೆ ಹೋಗೋ ಸರ್. ಅದು ಅವಾಗ ಅಂದ್ರೆ ಮೇ ತಿಂಗಳ ನಂತರ ಮಾಡೋದು ಸೂಕ್ತ ಅಂತ ಹೇಳ್ತಾ? ಮೇ ತಿಂಗಳು ಮ್ಯಾಗೆ ಮಳೆ ಬರ್ತಾ ಇರುತ್ತೆ, ಒಳ್ಳೆ ಇದಕ್ಕೆ ಸೂಕ್ತ ಆಗುತ್ತೆ ಸರ್. ಅದು ಅಂದ್ರೆ ಈ ಅಡಿಕೆ ಎಲ್ಲ ನೆಟ್ಟಿದ್ದೀರ ತಾವು, ಈ ಕಳೆ ಕೂಡ ಬರುತ್ತೆ, ಯಾವ ರೀತಿ ಇದನ್ನ ಕ್ಲೀನ್ ಮಾಡ್ತೀರಾ ಅಂತ ಸರ್? ನಾವು ಈಗ ಕಳೆ ಉತ್ತರ ಸೊಪ್ಪಾತು ಅಂದ್ರೆ ಒಂದ್ಸಲ ರೌಂಡ್ ಅಪ್ ಹೊಡಿತೀವಿ. ರೌಂಡ್ ಅಪ್ ಹೊಡೆದ್ಮೇಲೆ ಬಹಳ ಆಗಲ್ಲ, ಮತ್ತೆ ರೌಂಡ್ ಅಪ್ ಹೊಡೆದ್ ಮತ್ತೆ ಬಂದೇ ಬರ್ತಾ ಮತ್ತೆ 2 ತಿಂಗಳು ಮತ್ತೆ ರೆಡಿ ಇರುತ್ತಲ್ಲ, ಅವಾಗ ತೋಟದ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಂದು ರೂಟ್ರಿ ಹೊಡಿಸ್ತೀವಿ ಟ್ಯಾಕ್ಟರ್ ಒಳಗೆ. ಅದು ಆ ತರ ಪದ್ಧತಿ ಮಾಡ್ತೀವಿ ಸರ್ ನಾವು. ಅಂದ್ರೆ ನೀವು ರೌಂಡ್ ಅಪ್ ಹೊಡಿಸಿದಾಗ ಭೂಮಿಗೆ ಏನು ತೊಂದರೆ ಆಗಲ್ವಾ? ಅದು ನಮಗೇನು ಗೊತ್ತಾಗಲ್ಲ ಸರ್, ಸುಮ್ಮನೆ ಹೊಡಿತು ನಾವು, ನಮಗೆ ಅದು ಇದಾಗುತ್ತೆ ನಮಗೆ ಗೊತ್ತಿಲ್ಲ ಸರ್. ಅದು ಒಂದು ರೌಂಡ್ ಅಪ್ ತಂದು ಹೊಡಿತೀವಿ, ಅದ್ರ ಮೇಲೆ ಟ್ಯಾಕ್ಟರಿ ಹೊಡಿಸ್ಬಿಡ್ತೀವಿ ಸರ್ ನಾವು. ರೌಂಡ್ ಅಪ್ ಹೊಡಿತೀರಿ ಅಂತ ಹೇಳಿ, ಅದ್ರ ಬದಲು ಮಧ್ಯ ದ್ವಿದಳ ಧಾನ್ಯಗಳ ಗಿಡಗಳು ಬಳಸಿ ಅದನ್ನ ಕೂಡ ಗೊಬ್ಬರಕ್ಕಾಗಿ ಅದನ್ನ ಉಪಯೋಗಿಸ್ತಾರೆ, ತಾವೇನ್ ಹೇಳಕ್ ಇಷ್ಟಪಡ? ಹೌದು ಸರ್, ಒಳ್ಳೇದು. ದ್ವಿದಳ ಸಲಸಂದೆ ಅವಾಗ ಇದು ಸಕ್ತೆ ಸೊಪ್ಪು ಅಂತ ಬೆಳೆಸ್ ಸರ್ ನಾವು. ಅದನ್ನ ಬೆಳೆದ್ಬಿಟ್ಟು ರೂಟ್ರಿ ಹೊಡಿಸ್ಬಿಟ್ರೆ ಎಲ್ಲ ಒಂದೊಂದು ದನಿ ಗೊಬ್ಬರ ಹಾಕ್ತಂಗ ಸರ್, ಒಂದ್ ಚೋಡಿ ಗೊಬ್ಬರ ಕೊಟ್ಟಂಗತ್ತೆ, ಅದು ಒಳ್ಳೆ ಸರ್. ಅದು ಮತ್ತೆ ಈ ಅಡಿಕೆಯಲ್ಲಿ ರೋಗದ ಬಗ್ಗೆ ಮಾತಾಡೋದಾದ್ರೆ, ಈ ಅಡಿಕೆಗೆ ಬರ್ತಕ್ಕಂತ ರೋಗ ಯಾವ್ದು, ಮತ್ತೆ ಆ ರೋಗ ಬಂದಾಗ ತಾವೇನ್ ಮಾಡ್ತೀರಿ ಸರ್? ನಾವು ಅಂತ ರೋಗ ಏನಾದ್ರೆ ಬಂದ್ರೆ ಕೊಳ್ಳೆ ರೋಗ ಬರ್ತಾರೆ ನಮಗೆ ಇಲ್ಲಿ, ಅದನ್ನ ಕೇಂದ್ರ ಔಷಧಿ ಕೊಡ್ತಾರೆ ಸರ್ ನಮಗೆ. ಅದ್ ತಗೊಂಡು ದೊಡ್ಡ ಔಷಧಿ ಪಂಪ್ ತಗೊಂಡು ಒಂದು ಗಳ ಕಟ್ಕೊಂಡು ಅದಕ್ಕೆ ಔಷಧಿ ಮ್ಯಾಗ ಸಿಂಪಡಣೆ ಮಾಡ್ತಾರೆ ಸರ್, ಮ್ಯಾಗ ಇದಕ್ಕೆಲ್ಲ ಆತರ ಮಾಡ್ತೀವಿ ಸರ್. ಅದಕ್ಕೆ ಅದು ಆತರ ಮಾಡಿಬಿಟ್ರೆ ಆ ಕೊಳ್ಳೆ ರೋಗ ಕಾಯಿ ಉದುರೋದಿಲ್ಲ, ಒಳ್ಳೆ ಹಂಗೆ ಬಂದೋಬಸ್ತ್ ಇರುತ್ತೆ ಸರ್. ಅದು ಅಂದ್ರೆ ಯಾವ ಸಮಯದಲ್ಲಿ ಈ ರೋಗ ಬರುತ್ತೆ ಅಂತ ಹೇಳ್ತೀರಿ? ಇನ್ನು 1 ತಿಂಗಳು 1.5 ತಿಂಗಳು ಹೋಗಕ್ ಸರ್ ಅದನ್ನ ಕೊಳ್ಳೆ ರೋಗ ಬಿಡಕ್ಕೆ. ಮಳೆ ಯಾವಾಗ ಜಿಟ್ ಜಿಟ್ಟೆ ಹಿಡಿತಿತ್ತೋ ಶೀತ ಸ್ವಲ್ಪ ಆಗುತ್ತೆ ಸರ್ ಅವಾಗ, ಆ ಶೀತದಾಗ ಅವಾಗ ಕಾಯಿ ಉದುರುತ್ತೆ ಸರ್. ಅದು ಮತ್ತೆ ಈ ತೋಟದಲ್ಲಿ ಎಷ್ಟು ದಿನಕ್ಕೆ ಒಂದ್ಸರಿ ಈ ತೋಟಕ್ಕೆ ನೀರ್ ಕೊಡ್ತೀರಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸರ್? ನಾವೀಗ ವಾಟ ಇದೆ ಸರ್ ನಮ್ ಭೂಮಿ, ವಾಟ ಇದ್ರೆ ನಮಗೆ ಏನಾಗುತ್ತೆ, 15 ಸೆಕ್ಕೆ ಎಲೆ ಭೂಮಿ ಹೋಗ್ಬಿಡುತ್ತೆ ಸರ್. ಅದು ಅದ ಹೋಗ್ಬಿಡುತ್ತೆ. ಅದೇ ಸಮ ಭೂಮಿ ಆದ್ರೆ ನಾವು 1 ತಿಂಗಳ ಸರಿ ಕೊಡ್ತೀವಿ. ಹಿಂಗ ವಾಟ ಭೂಮಿ ಇದ್ರೆ 15 ಸೆಕ್ಕೆ ಇಲ್ಲ 20 ಸೆಕ್ಕೆ ಕರೆಕ್ಟ್ ಆಗಿ ನೀರ್ ಕೊಟ್ರೆ ನಮಗೆ ಒಳ್ಳೆ ಇದಾಗುತ್ತೆ ಸರ್. ಅದು ಏನಕ್ಕೋಸ್ಕರ ಈ ಪದ್ಧತಿ ಅನುಸರಿಸಿದ್ರಿ? ಈ ತರ ಅಂದ್ರೆ ಸರ್ ಶೀತ ಬರುತ್ತೆ ಮರಕ್ಕೆ, ಜಾಸ್ತಿ ನೀರ್ ಕೊಟ್ರೆ ಮರಕ್ಕೆ ಶೀತ ಬಿಟ್ಟು ಹಳ್ಳು ಸಣ್ಣ ಹಳ್ಳೆಲ್ಲ ಉದುರುತ್ತೆ ಸರ್. ಅವು ಒಳ್ಳೆ ಭೂಮಿ ಒಳ್ಳೆ ಉಷ್ಣಾಂಶ ಇರಬೇಕು, ಜಾಸ್ತಿ ಶೀತ ಇರಬಾರ್ದು. ಆ ತರ ಇದ್ರೆ ನಮಗೆ ಒಳ್ಳೆ ಕಾಯಿ ಚೆನ್ನಾಗಿ ಗಿಟ್ಟುತ್ತೆ, ಇದಾಗುತ್ತೆ ಸರ್. ಅದು ಅಂದ್ರೆ ಒಳ್ಳೆ ಮರ ಎಷ್ಟು ವರ್ಷಕ್ಕೆ ಹಿಂಗಾರ ಬರುತ್ತೆ ಅಂತ ಹೇಳ್ತೀರಿ ಸರ್? ನಮಗೆ ಚೆನ್ನಾಗಿ ಫಸಲು ನಾವು ಮಾಡ್ಬಿಟ್ಟಿವಿ, ಕಸು ಮಾಡ್ಬಿಟ್ವಿ ಅಂದ್ರೆ 4 ವರ್ಷಕ್ಕೆ ನಾವು ಫಸಲು ಕೊಯ್ಬಾರ ಸರ್. ಹಂಗಾತ್ರ ಅಂದ್ರೆ ಚೆನ್ನಾಗಿ ಫಸಲು ಮಾಡಿದ್ರೆ ಅಂದ್ರೆ ಚೆನ್ನಾಗಿ ಅಂದ್ರೆ ಹೆಂಗೆ ಚೆನ್ನಾಗಿ ಅಂದ್ರೆ ಅದು 1 ತಿಂಗಳಿಗೆ 1 ಸರಿ ಔಷಧಿ ಹೊಡಿ ಸಿಂಪಡಣೆ ಮಾಡೋಕ್ ಸರ್ ಅದಕ್ಕೆ ಆ ಗಿಡಕ್ಕೆ. ಅವಾಗ ದನಿ ಗೊಬ್ಬರ 1/2 ಪಟ್ಟಿ ಸ್ವಸ್ವಲ್ಪ ಹಾಕ್ಬಿಟ್ಟು ಮರ ಬುಡ ಕೊಚ್ಕೊಂತ ಇದ್ರೆ ಗಿಡ ತಾನ ತಾನಾಗೆ ಚೆನ್ನಾಗಿ ಬರುತ್ತೆ ಸರ್. ಅದು ಮುಂಚೆ ಎಲ್ಲ ಕೂಲಿ ಆಳುಗಳೆಲ್ಲ ಸಿಗ್ತಿದ್ರು, ಈಗ ಸಿಗೋದ್ ಸ್ವಲ್ಪ ಕಡಿಮೆ ಆಗೋಗಿದೆ. ಅದಕ್ಕೆ ತಾವು ಏನು ಒಂದು ಕ್ರಮವನ್ನ ಮಾಡ್ತೀರಿ? ಈಗ ಕೂಲಿ ಸಿಗಲಿಕ್ಕೆ ಸರ್ ಟ್ರ್ಯಾಕ್ಟರ್ ಟಿಲ್ಲರ್ ಹೊಡಿಸ್ಬಿಟ್ಟು, ನಮ್ ಟಿಲ್ಲರ್ ಇದೆ ಸರ್ ಸಣ್ಣದು, 10 ಮರದ ಹೋಗುತ್ತೆ ಸರ್ ಟಿಲ್ಲರ್ ಒಳಗೆ ಹೊಡ್ಬಿಟ್ರೆ. ಅದು ಸ್ವಸ್ವಲ್ಪ ಉಳಿದಿರುತ್ತೆ, ಅದನ್ನ ನಾವೇ ಮನೆಯೇ ಗುದ್ಲಿ ಒಳಗೆ ಎಲ್ಲ ಕೆಟ್ಟಿ ಮುಳ್ತು ಸರ್ ಅದನ್ನೆಲ್ಲ. ಹೌದು ಸರ್. ಅಂದ್ರೆ ಕೂಲಿ ಆಳನ್ನ ಕಮ್ಮಿ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡು ಸರ್ ಈಗ. ಅದರಿಂದ ತಮಗೆ ಏನು ಪ್ರಯೋಜನ ಆಯ್ತು? ಅಯ್ಯೋ ಪ್ರಯೋಜನ ಸರ್, ನಮಗೆ ಅವ್ರಿಗೆ ಅವ್ರು ಕೇಳಿದಷ್ಟೇ ದುಡ್ಡು ಕೊಟ್ಟು ನಾವು ಕರ್ಕೊಂಡ್ಬರೋಕು, ದುಡ್ಡು ಕೊಟ್ಟು ಇದು ಮಾಡ್ಬೇಕಾಯ್ತು ಸರ್. ಈಗ ನಾವು ಟಿಲ್ಲರ್ ಐತೆ, ಟಿಲ್ಲರ್ ಹೊಡಿಸ್ಬಿಟ್ರೆ ಸ್ವಲ್ಪ ಉಳಿದಿತ್ತು, ಅದನ್ನ ಗುದ್ಲೆ ಒಳಗೆ ನಾವು ಹಿಂಗೆ ಹಿಂಗೆ ಅನ್ಕೊಂಡ್ಬಿಡ್ತೀವಿ ಸರ್ ಹಂಗೆ. ಈಗ ಅನಂತರ ಬಂದಂತಹ ಒಂದು ತ್ಯಾಜ್ಯವನ್ನು ಏನ್ ಮಾಡ್ತೀರಿ? ಆ ತ್ಯಾಜ್ಯ ಅಂತಂದ್ರೆ ಸರ್ ಏನಿಲ್ಲ, ಅಲ್ಲೇ ಭೂಮಿ ಮರ ಬಿಟ್ಟು ಸ್ವಲ್ಪ ದೂರ ಬಿಸಾಕ್ಬಿಟ್ಟು ಸರ್ ತ್ಯಾಜ್ಯ ಅದ ಹಂಗೆ ಒಣಗೋಗ ಸರ್. ಅದಂಗೆ ಅದನ್ನೇನ್ ಗೊಬ್ಬರಕ್ಕೆ ಉಪಯೋಗಿಸ್ತಾರೆ? ಗೊಬ್ಬರಕ್ಕಿಲ್ಲ ಸರ್, ಅದಂಗೆ ಭೂಮಿ ಒಳಗೆ ಹಾಕ್ಬಿಡುತ್ತೆ ಸರ್ ಹಂಗೆ. ಅದು ಅದು ಗೊಬ್ಬರ ಬಿಡುತ್ತೆ, ಕೊಳತೆ ಇದು ಒಣಗೋಗ ಸರ್ ಹಂಗೆ. ಅದು ಈ ಮರದಲ್ಲಿ ಪ್ರಥಮ ಹಿಂಗಾರವನ್ನೇ ಎಲ್ಲರೂ ತೆಗಿತಾರೆ ಅಂತ ಹೇಳ್ತಾರೆ, ನೀವೇನ್ ಮಾಡ್ತೀರಿ? ನಾವು ತೆಗಿಯಲ್ಲ ಸರ್, ಈಗ ಆ ಹಿಂಗಾರವನ್ನು ತೆಗಿಯಲ್ಲ ನಾವು. ಅಂದ್ರೆ ಅವರು ಕೆಲವರು ತೆಗಿತಾರೆ ಅಂತಾನು ಕೇಳ್ಪಟ್ವಿ, ಅದು ಏನು ಇದೇನು ಅಂತ? ಅದು ತೆಗೆದೊಂದು ಸಲ ಕೊಳ್ಳೆ ರೋಗ ಬರ್ತಲ್ಲ ಅಂತ ನಾವು ಒಂದ್ಸರಿ ಇವ್ರನ್ನ ಕೃಷಿ ಇಲಾಖೆ ಕರ್ಕೊಂಡ್ಬಂದಿದ್ವಿ ನೋಡ್ರಿ, ಅದನ್ನ ಕಿತ್ ಬಿಟ್ಟು ಸುಟ್ಟು ಅದು ಹಾಕ್ಬಿಟ್ಟು ಸುಟ್ಟು ಅದು ಬಿಸಾಕ್ಬಿಟ್ರೆ ಅಂತ ಸರ್. ಅಂತ ಮರಗಳು ಇದ್ರೆ ನಾವು ಆತರ ಮರನೇ ಕಡ್ಬಿಟ್ಟು ಹೊರ ಹಾಕಿ ಸುಟ್ಟು ಹಾಕ್ಬಿಡ್ತು ಸರ್ ನಾವತ್ನ ಮರ ಸರ್. ಅದನ್ನ ಮತ್ತೆ ಪುನಃ ಬೆಳೆಸಕ್ ಇಷ್ಟಪಡಲ್ಲ ಸರ್ ನಾವು. ಈ ತ್ಯಾಜ್ಯ ನಿರ್ವಹಣೆ ಅಂತ ಹೇಳಿದ್ರಿ, ಇಲ್ಲೆಲ್ಲ ಬೆಳೆದಿದೆ, ಅದನ್ನ ಏನ್ ಮಾಡ್ತೀರಿ, ಯಾವ ರೀತಿ ನಿರ್ವಹಣೆ ಮಾಡ್ತೀರಿ, ಹೊರಗಡೆ ಎಷ್ಟು ಹಾಕ್ತೀರಿ, ಈ ಗಿಡಕ್ಕೆ ಎಷ್ಟು ಬೆಳೆಸ್ಕೊಂತೀರಿ ಗೊಬ್ಬರ ಸರ್? ಈಗ ನಾವು ಹೊರಗಡೆ ಏರಿಸ್ತೀವಿ, ಒಂದು 10 ಲೋಡ್ ಏರಿಸಿದ್ವಿ ಸರ್. 10 ಲೋಡ್ ಏರಿಸ್ಬಿಟ್ಟು ಸುತ್ತ ಮಾಡ್ಬಿಟ್ಟು ಗೊಬ್ಬರ ಮರವ ಅದಕ್ಕೆ 4 2 ಪುಟ್ಟಿ ಗೊಬ್ಬರ, 1 ಪುಟ್ಟಿ ಗೊಬ್ಬರ, 2 ಪುಟ್ಟಿ ಮಣ್ಣು ಹಾಕ್ಬಿಟ್ಟು ಇವ್ ಚಳ್ಳ ಪಟ್ಟ ಸೊಪ್ಪಿದೆ ಸರ್ ಇಂಥದ್ದು, ಅದನ್ನ ಬುಡಕ್ ಹಾಕ್ಬಿಟ್ಟು ಮುಚ್ಚಿಬಿಡ್ತೀವಿ ಸರ್. ಅದೇ ಲಡ್ಡ ಹಾಕ್ಬಿಟ್ಟು ಕೊಳತು ಒಳ್ಳೆ ಇದ್ರ ಗೊಬ್ಬರ ಆಗುತ್ತೆ ಸರ್. ಅದು ರಾಸಾಯನಿಕ ವಿಧಾನ ಯಾಕೆ ಬಳಸಬಾರ್ದು ಅಂತ ಹೇಳ್ತೀರಿ ಸರ್? ರಾಸಾಯನಿಕ ಗೊಬ್ಬರ ಬಳಸಬೇಕು, ಅದೇ ರೋಗ ಬಹಳ ತುತ್ತಾಗ್ಬಿಡುತ್ತೆ ಅಂತ. ಅದ್ ರಾಸಾಯನಿಕ ಗೊಬ್ಬರ ಸ್ವಲ್ಪ ಕಡಿಮೆ ಮಾಡಿದೀವಿ, ಈಗ ಈ ದನಿ ಗೊಬ್ಬರ ಜಾಸ್ತಿ ಮಾಡ್ತಾ ಇದೀವಿ ಸರ್. ನಾವೀಗ ಹೊರ ಮಣ್ಣು ದನಿ ಗೊಬ್ಬರ ಇಷ್ಟು ಜಾಸ್ತಿ ಮಾಡ್ತಾ ಇದೀವಿ ಸರ್, ಈಗ ಅದು ರೋಗ ತುತ್ತಾಗುತ್ತೆ ಅಂತಂದು. ಮತ್ತೆ ಕೆಲವೊಂದು ತೋಟದಲ್ಲಿ ನೀರು ನಿಂತಿರುತ್ತೆ, ನಿಮ್ ತೋಟದಲ್ಲಿ ನೋಡಿದಾಗ ನೀರು ಎಲ್ಲೂ ನಿಂತಿಲ್ಲ, ನೀರು ಪ್ರಮಾಣವಾಗಿ ಹೋಗ್ತದೆ ಮತ್ತು ಮಣ್ಣು ಕೂಡ ಬಾರಿ ಹದವಾಗಿ ಚೆನ್ನಾಗಿದೆ. ಅದಕ್ಕೆ ಯಾವ ರೀತಿ ನೀವು ಮಾಡಿದ್ರಿ? ನೀರು ನಿಲ್ದಲ್ಲೇ ಇರ್ಲಿಕ್ಕಂತ ಅವಾಗ್ಲೇ ಹೇಳಿದ್ರಿ ನಮ್ದು ಸ್ಲೋಪ್ ಇದೆ ಹೋಗ್ಬಿಡುತ್ತೆ ಅಂತ, ಅದಕ್ಕೆ ಸ್ವಲ್ಪ ಕ್ರಮಗಳನ್ನ ಹೇಳಿ ಸರ್. ನಮ್ದು ಭೂಮಿ ಸ್ವಲ್ಪ ವಾಟ ಇದ್ಬಿಟ್ರೆ ಅದು ನೀರು ಕುಡಿಯೋದಿಲ್ಲ, ಬಿದ್ದ ನೀರು ಶಿಸ್ತ ತೆಗಿ ಹೋಗ್ಬಿಡುತ್ತೆ. ಆ ತೆಗಿನ ಸ್ವಲ್ಪ ನಿಂತ ನೀರ ಬಗ್ದ್ಬಿಟ್ರೆ ಶಿಸ್ತಾಗ ಒಳಗೆ ಹೋಗ್ಬಿಡುತ್ತೆ ಸರ್. ಅದು ನಮ್ ತೋಳೆ ಬಿಟ್ಟು ಗಿಡಗಳ ನಾಟಿ ಮಾಡ್ತೀರ ಫಸ್ಟ್ ಗೆ ಪ್ರಾರಂಭದ ದಿನದಲ್ಲಿ ಅದನ್ನ ಹೇಳಿ. ಪ್ರಾರಂಭದಲ್ಲಿ ಸಣ್ಣ ಗಿಡ ಹಚ್ತುವಲ್ಲ, ಹಚ್ಚಿದ ಮೇಲೆ ಔಷಧಿ ಒಂದು ತಿಂಗಳಿಗೆ ಒಂದ್ ಸರಿ ಕರೆಕ್ಟ್ ಹೊಡಿಬೇಕು ಸರ್. ಇಲ್ಲದ್ರೆ ಎಲೆ ಚುಕ್ಕಿ ರೋಗಿ ಬಂದ್ಬಿಟ್ಟು ಎಲ್ಲ ಗಿಡ ಗರೆ ಎಲ್ಲ ಒಣಗಿಬಿಡುತ್ತೆ ಅದು. ಅದಕ್ಕೆ ಸರ್ ಔಷಧಿ ಕರೆಕ್ಟ್ ಸಿಂಪಡಣೆ 20 ಇಲ್ಲ ತಿಂಗಳಿಗೆ ಹೊಡ್ಕೊಂಡು ಅವಾಗ ಭೂಮಿ ಸುತ್ತ ಮಾಡಿಬಿಟ್ಟು ಒಂದೊಂದು ಸ್ವಲ್ಪ ಗೊಬ್ಬರ ದನಿ ಗೊಬ್ಬರ ಸ್ವಲ್ಪ ಒಂದು 1/4 kg ಗೊಬ್ಬರ ಹಾಕ್ಬಿಟ್ಟು ನೀರು 15 ಕರೆಕ್ಟ್ ನೀರ್ ಬಿಡ್ಕೊತ ಇದ್ಬಿಟ್ರೆ ಅಡಿಕೆ ತಾನಾ ತಾನಂಗೆ ಬೆಳಿತಾವ ಸರ್. ಒಟ್ಟಲ್ಲಿ ನೀರ್ ನಿಲ್ಸಕ್ಕೆ ಅದನ್ನ ಇಷ್ಟಪಡಲ್ಲ ಸರ್. ನೀರ್ ನಿಲ್ಸಕ್ ಇಷ್ಟಪಡಲ್ಲ. ನೀರ್ ನಿಲ್ಸಿದೀವಿ ಅಂದ್ರೆ ಶೀತ ಬಿಟ್ಟು ಗಿಡ ಹಣ್ಣ ತಿಂಬಿಡ್ತಾವ ಸರ್. ಹಂಗೆ ಅವಾಗ ಹಣ್ಣು ಹತ್ಕೊಂಡ್ರೆ ತಮ್ಗೆ ಏನು ಅದರಿಂದ ಸಮಸ್ಯೆ? ಏನು ಸಮಸ್ಯೆ ಅಂದ್ರೆ ಗಿಡ ಏಳಿಗೆ ಆಗಲ್ಲ ಸರ್. ಅದು ಗಿಡ ಹಂಗೆ ಹಣ್ಣು ಹತ್ಕೊಂಡ್ಬಿಟ್ಟು ಹಂಗೆ ಕೊರಗಿ ಎರಡು ವರ್ಷಕ್ಕೆ ಬರೋ ಗಿಡ ಒಂದ್ ವರ್ಷಕ್ಕೆ ಬರಲ್ಲ ಸರ್. ಹಂಗಾಗ್ಬಿಡುತ್ತೆ ಅಂದ್ರೆ ಈಗ ಅಡಿಕೆ ಗಿಡಕ್ಕೆ ರೋಗ ಬರುತ್ತೆ ಅಂತ ಹೇಳಿದ್ರೆ ತಾವ್ ಯಾವ ರೀತಿ ಕಂಡಿಡ್ಕೊಂತೀರ ಈ ರೋಗ ಬರೋ ಸಮಯ ಹೆಂಗ್ ಗೊತ್ತಾಗುತ್ತೆ? ಈ ಅಡಿಕೆ ಗಿಡಕ್ಕೆ ಈ ರೋಗ ಬಂದಿದೆ ಅಂತ ಯಾವ ರೀತಿ ನಿಮ್ಗೆ ತಿಳ್ಕೊಳೋದ್ ಹೆಂಗೆ? ಸರ್ ನಮ್ಮ ಗಿಡ ಹಚ್ಚಿದವಲ್ಲ ಆ ಗಿಡ ಎಲ್ಲ ಬಡ್ಡಿಂದ ಕೆಳಗಡೆ ಗರೆ ಕೆಳಗಡೆ ಕೆಳಭಾಗದಲ್ಲಿ ಒಂಥರ ಹುಳ ಕೆಂಪು ಹುಳ ಮೆತ್ಕಿಂದಿರುತ್ತೆ ಸರ್. ಅದು ಎಲ್ಲ ರಸ ಏರ್ಬಿಡುತ್ತೆ ಗರೆದ. ಅವಾಗ ಆ ಗರೆ ಏನ್ಬಿಡುತ್ತೆ ಎಲ್ಲ ಒಣಕೆಂಬಿಟ್ಟು ಇದಾವ ಗರೆ ಒಣಕೆ ಅಂತ ನೋಡಿದಾಗ ಓ ರೋಗ ಇದು ತಕ್ಷಣ ಅದಕ್ಕೆ ಔಷಧಿ ಹೊಡಿಬೇಕು ಅಂತ ರೋಗ ಔಷಧಿ ಹೊಡೆತು ಸಿಂಪಡಣೆ ಮಾಡಿ ಇದು ಮಾಡ್ತೇವೆ ಸರ್. ಅದನ್ನ ಕಳೆ ಬರಲೇಬಾರದು ಅನ್ನೋದಕ್ಕೆ ಯಾವ್ದೇ ರೀತಿಯಾದ ಒಂದು ಕ್ರಮವನ್ನು ತಗೊಂಡಿದ್ರೆ ಅಥವಾ ಇಲ್ವೋ? ಕಳೆ ಭೂಮಿ ತಾಯಿ ಸರ್ ಬಂದೇ ಬರುತ್ತೆ ಕಳೆ. ನಾವೇನೇ ಮಾಡಕ್ ಹೋದ್ರು ಮತ್ತೆ ಇನ್ನ 8 ಒಂದ್ ವಾರ ಅಷ್ಟೇ, ಮತ್ತಿನ 8 ಕಳೆ ಮತ್ತೆ ಭೂಮಿ ತಾಯಿ ಸೊಪ್ಪು ಹುಟ್ಟದಾಕ ಸರ್ ಹುಲ್ಲು. ಅದಕ್ಕೇನು ಮಾಡಕ್ ಸರ್ ನಾವು? ಈ ಅಂತರ ಬೆಳೆಯಾಗಿ ಕೆಲವರು ಬಾಳೆ ಬೆಳೀತಾರೆ, ಬೇರೆ ಬೇರೆದೆಲ್ಲ ಬೆಳೀತಾರೆ ಅಡಿಕೆ ಗಿಡದ ಮಧ್ಯೆ, ನೀವು ಏನು ಬೆಳ್ಕೊಂಡಿದ್ದೀರಿ ಅದ್ರ ಬಗ್ಗೆ ತಾವು ಹೇಳ್ತಿ? ಸರ್ ನಾವು ನಮ್ ತೋಟದೊಳಗೆ 9 ದಾಯ ನಮ್ದು, ಅದ್ರೊಳಗೆ ಒಂದು ಸಾಲು ಬಾಳೆ ಹಾಕಿರಿ ಸರ್. ನಾವು ಬಾಳೆ ಹಾಕಿಬಿಟ್ಟು ಚೆನ್ನಾಗಿ ಫಸ್ಲು ಚೆನ್ನಾಗಿ ತೆಗಿತೇವೆ ಸರ್. ನಾವು ಒಂದೊಂದು ಗೊನೆ 25 kg 30 kg ಪುಟ್ಟಬಾಳೆ ತೆಗಿತೇವೆ ಸರ್. ಇವತ್ತು ನಾವು ಏನಕ್ಕೋಸ್ಕರ ಆ ಪದ್ಧತಿ ಅನುಸರಿಸಿದ್ರೆ ಸರ್? ಅದು ಬಾಳೆ ಹಾಕಿದ್ರೆ ನೀರಿನಂಶ ಒಳ್ಳೆ ಚೆನ್ನಾಗಿ ಅದ್ರ ಹಿಂಸ ಅದಕ್ಕೆ ನಮ್ ಬುಡ್ದ ಸಂಶ ನೀರ ಸೀತದ ಆ ಬೇರು ತಾಗುತ್ತ ಸರ್. ಬಾಳೆ ಬೇರು ಅದ್ ತಗೊಂಡ್ಬಿಟ್ಟು ನಮಗೆ ಒಳ್ಳೆ ಉಷ್ಣತೆ ಕೊಡುತ್ತಂತ ಬೇರೆ ಭೂಮಿಗೆ. ಯಾರೋ ಒಬ್ಬ ಯಜಮಾನ ಹೇಳತ್ತೆ ನಾವು ಬಾಳೆ ಹಾಕಿದೀವಿ, ಈಗ ಬಾಳೆ ಬಾಳ ಚೆನ್ನಾಗಿ ಬರ್ತಾ ಇದೆ, ಅಡಿಕೆನೂ ಒಳ್ಳೆ ಫಸ್ಟ್ ಚೆನ್ನಾಗಿದೆ ನಮ್ಗೆ. ಎಷ್ಟು ವರ್ಷದಿಂದ ಬಾಳೆ ಹಾಕಿದಿರಿ? ನಾವೀಗ 7 ಆಯ್ತು ಸರ್ ಬಾಳೆ ಹಾಕಿರೆ. ಆ ಕೃಷಿ ಪದ್ಧತಿ ಹೆಂಗ್ ಮಾಡಿದ್ರಿ? ಈ ಮಧ್ಯೆ ಅಡಿಕೆ ಇರುತ್ತೆ, ಆ ಬಾಳೆ ಹಾಕಿದಾಗ ಅದಕ್ಕೇನೋ ತೊಂದರೆ ಆಗಲ್ವಾ? ಟ್ರ್ಯಾಕ್ಟರಿ ಓಡಿಸ್ಬೇಕಾರೆ ಮತ್ತೆ ಅಡಿಕೆ ಗಿಡಕ್ಕೆ ಸ್ವಲ್ಪ ಎತ್ತರ ಬೆಳೆಯಕ್ಕೂ ಸ್ವಲ್ಪ ಬಿಸಿಲು ಬೀಳಲ್ಲ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ನೀವೇನ್ ಹೇಳಿ ಸರ್? ಅದು ಈಗ ನಮ್ದು ಸಣ್ಣ ಗಿಡ ಇದ್ದಾಗ ಬಾಳೆ ಹಾಕಂಗಿಲ್ಲ ನಾವು, ಅಲ್ಲೇ 10 to 12 ಮೇಲೆ ಇರುತ್ತಲ್ಲ ಅಡಿಕೆ ಗಿಡ ಅಷ್ಟೆತ್ತರ ಬೆಳೆಯುತ್ತಲ್ಲ ಅವ ಬಾಳೆ ಹಾಕಿರೆ ಎರಡು ಒಂದೇ ಸಮ ಮಟ್ಟ ಹೋಗಿರುತ್ತೆ ಸರ್. ಅದು ಅವಾಗ ಅಡಿಕೆ ಮರಕ್ಕೆ ಬೀಳಂತೆ ಬೀಳುತ್ತೆ ಬಿಸಿಲು, ಬಾಳಿಗೂ ಇದು ಇರಂತೆ ಇರುತ್ತೆ ಸರ್. ಅದು ಅವಾಗ ಏನಾಗಲ್ಲ ಅಂದ್ರೆ ಈ ಅಡಿಕೆ ಮರದಲ್ಲಿ ಈ ಗಣ್ಣುಗಳಿದಾವಲ್ಲ ಮದ್ ಮಧ್ಯ, ಅದ್ರ ಅಂತರ ಸ್ವಲ್ಪ ಜಾಸ್ತಿ ಆಗುತ್ತೆ ಬಾಳೆ ಗಿಡ ನೆಟ್ರೆ ಬಿಸಿಲು ಬೀಳದಲ್ಲಿ ಅಂತ ನಾವು ಕೇಳ್ಪಟ್ವಿ. ಅದ್ರ ಬಗ್ಗೆ ತಮ್ಮ ತೋಟದಲ್ಲಿ ತಾವ್ ಯಾವ ರೀತಿಯ ಕ್ರಮವನ್ನ ಅನುಸರಿಸಿದಿರಾ ಅಂತ? ಸರ್ ನಮ್ದು ಸಣ್ಣ ಸೊಸೆ ಈಗ 5 to 6 ಗಿಡ ಇದ್ರೆ ಅದೇ ಬಾಳೆ ಹಾಕಿರೆ ನೀವ್ ಈಗ ಗಣ್ಣು ಗೇಣಿಗೊಂದೊಂದು ಮ್ಯಾಗ ಹೋಗ ಸರ್ ಇನ್ನ ಅದೇ ಎತ್ತರ ಇದ್ರೆ ಮರ ಬಾಳೆ ಕೆಳಗಿರುತ್ತೆ ಅಡಿಕೆಗಳ ಮ್ಯಾಗಿದ್ರೆ ಅಷ್ಟ ಹತ್ರ ಹೋಗಲ್ಲ ಸರ್. ಅದು ಈ ಬಾಳೆ ಸಣ್ಣ ಮರಕ್ಕೆ ಬಾಳೆ ಹಾಕಿದೀವಿ ಅಂದ್ರೆ ಕುರುಗಣ್ಣು ಒಂದೊಂದು ಗೇಣು ಒಂದು 1.5 ಗಣಿಗೆ ಅಗಲ ಹೋಗುತ್ತೆ ಸರ್. ಅದು ಕುರುಗಣ್ಣು ಅಂದ್ರೆ ಹತ್ತತ್ತ ಗಣ್ಣು, ಇದು ಗಣ್ಣು ಜಾಸ್ತಿ ಇದ್ದ ಬಾಳೆ ಇದಾಗಿಬಿಟ್ಟು ಗಣ್ಣು ಜಾಸ್ತಿ ಉದ್ದ ಬೀಳುತ್ತೆ ಅದು ಬಾಳೆ ಹಾಕಿ ಇದಾಗಿರಿ. ಅವಾಗ ಅಷ್ಟತ್ರ ಸಣ್ಣ ಗಿಡಕ್ಕೆ ಹಾಕ್ಬಾರ್ದು ಬಾಳೆ, ಸ್ವಲ್ಪ ದೊಡ್ಡ ಎತ್ತರ ಮರ ಹೋದ್ಮೇಲೆ ಹಾಕ್ಬೇಕು ಬಾಳೆ. ಎಷ್ಟು ವರ್ಷದ ಗಿಡದ ಮಧ್ಯದಲ್ಲಿ ಬಾಳೆ ಹಾಕ್ಬೇಕು ಅಂತ ಸರ್? ಫಸ್ಟ್ ಸಣ್ಣ ಗಿಡಸ್ತುವಲ್ಲ ಅವಾಗ ಹಾಕಿದ್ರೆ ಬಾಳೆ ಏನಾಗಲ್ಲ. ಗಣ್ಣಿಟ್ಟ ಮೇಲೆ ಸಣ್ಣ ಸೊಸೆ ಗಣ್ಣಿಟ್ಟ ಮೇಲೆ ಹಾಕಿದ್ರೆ ಗಣ್ಣು ಅದೇ ಒಂದೊಂದು ಮರ ಗಣ್ಣು ಇಷ್ಟುದ್ದ ಕಿತ್ಕೊಂಡು ಹೋಗ್ಬಿಡ್ತಾ ಆ ಸ್ವಾಲಿಗೆ. ಸರ್ ಅದು ಅಂದ್ರೆ ಈ ಖರ್ಚಿನ ಬಗ್ಗೆ ಮಾತಾಡೋದಾದ್ರೆ ಒಂದು ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಿ, ತಮಗೆ ಎಷ್ಟು ಉಳಿಯುತ್ತೆ ಅದ್ರ ಬಗ್ಗೆ ನಮ್ಮ ರೈತರಿಗೆ? ಸರ್ ನಮ್ದು 2 ತೋಟ ಇದೆ. ಇವತ್ತು ನಾವು ಟಿಲ್ಲರ್ ಓಡಿಸ್ತೀನಿ, ಡೀಸೆಲ್ ಖರ್ಚು ಗೊಬ್ಬರ ಖರ್ಚು ನಾವು ಕೂಲಿ ಯಾರನ್ನು ಹಚ್ಚಕೋವಲ್ಲ ಎಲ್ಲ ಅದ್ರಾಗಿಂದ ಒಂದು ಹೆಚ್ಚು ಕಡಿಮೆ ಒಂದು ಟಿಲ್ಲರ್ ಟ್ರ್ಯಾಕ್ಟರಿ ಓಡಿಸಿದ್ರೆ ಆಗ್ಲಿ ಒಂದು ಗೊಬ್ಬರ ಸೀಮೆ ಗೊಬ್ಬರ ದನಿ ಗೊಬ್ಬರ ಒಳಗೆ ಹೇಸ್ಬಿಟ್ಟು ಎಲ್ಲ ಖರ್ಚು ಮಾಡಿಬಿಟ್ಟು ಇನ್ನು ಉಳಿದು ನಮಗೆ 2 lakh ದುಡ್ಡು ಆದಾಯ ನಿಮಗೆ ಸಿಗುತ್ತೆ ಸರ್. ಎಷ್ಟು ಖರ್ಚು ಮಾಡ್ತೀರಿ ಅಂತ? ಖರ್ಚು ಅಂತಂದ್ರೆ ಜಾಸ್ತಿ ನಮ್ಮ ಮನೇಲಿ ನಾವು ಮಾಡ್ತೀವಿ ಸರ್. ನಾವು ಕೂಲಿ ಹಚ್ಚಲ್ಲ, ಹಂಗಾಗಿಬಿಟ್ಟು ನಾವೇ ಸ್ವಂತ ಮಕ್ಕಳದಾರೆ ನಾವೇ ಎಲ್ಲ ಮಾಡ್ತೀವಿ ಸರ್ ನಾವೆಲ್ಲ, ಹಂಗಾಗಿ ಖರ್ಚು ಜಾಸ್ತಿ ಬರ್ತದೆ ಸರ್ ನಮಗೆ. ಅದೇ ಕೂಲಿ ಕರ್ಕೊಂಡು ಮಾಡಕ್ ಹೋದ್ರೆ ಖರ್ಚು ಅವನಿಗೆ ಈಗ 500 ರೂಪಾಯಿ ಒಬ್ಬ ಮನುಷ್ಯನ ಕೂಲಿ. ಹಂಗಾಗಿ ಒಂದು 5-6 ಜನ ಕರ್ಕೊಂಡು ಬಂದ್ರೆ ಅಲ್ಲಿಗೆ ಒಂದು ಅದೇ ಒಂದು 2.5 ಸಾವಿರ ರೂಪಾಯಿ 3 ಸಾವಿರ ದುಡ್ಡು ಬಿಡುತ್ತೆ. ಹಂಗಾಗ್ಬಿಟ್ಟು ನಾವೇ ಮನೇಲಿ ಎದ್ದು ಬೆಳಗಿನ ಜಾವ ಎದ್ದು ಹೋಗಿ ಸುತ್ತ ಮಾಡಿಬಿಟ್ಟು ಗೊಬ್ಬರ ಹಾಕಿಂದು ನಾವೇ ಮುಚ್ಚಿ ನಾವೇ ಬಂದ್ಬಿಡ್ತೀವಿ ಸರ್. ನಾವು ಅಂದ್ರೆ ನೀವು ಮಾಡ್ತೀರಾ, ಬೇರೆಯವ್ರ ಹತ್ರ ಈಗ ಜನ ಇರಲ್ಲ, ನೀವಂತೂ ಕುಟುಂಬದಲ್ಲಿ ಜನ ಇದ್ದಾರೆ. ಹೌದೌದು. ಬೇರೆಯವ್ರಿಗೆ ಎಷ್ಟು ಖರ್ಚು ಬೀಳಬಹುದು ಅಂತ? ಅಷ್ಟು ಖರ್ಚು ಬರೋದಲ್ಲ ಸರ್. ಈಗ ಒಬ್ಬ ಮನುಷ್ಯನ ಕರ್ಕೊಂಡ್ ಬಂದ್ರೆ ಒಂದು ಎಕರೆ ತೋಟ ಇದ್ರೆ ನಮ್ದು 4 ಜನ ಕೂಲಿ ಕರ್ಕೊಂಡ್ ಬರ್ತೀವಿ 500 ರೂಪಾಯಿ ಕೂಲಿ ಅಂತೆ. ಅದನ್ನ ಸುತ್ತ ಮಾಡ್ಬಿಟ್ಟು ಅವನು ಅವಾಗ ಸೀಮೆ ಗೊಬ್ಬರ ತಗೊಂಡು ದನ ಗೊಬ್ಬರ ಏರ್ತಂದು ಅದ್ ಹಾಕ್ಬಿಟ್ಟು ಎಲ್ಲ ಖರ್ಚು ಒಂದು 2,000 ರೂಪಾಯಿ ಖರ್ಚು ಬರುತ್ತೆ ಸರ್. ಒಂದು ಎಕರೆಗೆ ಖರ್ಚು ಬರುತ್ತೆ. ಒಂದ್ ಎಕರೆಗೆ ಒಂದ್ ಸರಿ ಮಾಡಿದ್ರೆ ಟೋಟಲ್ ಒಂದ್ ವರ್ಷಕ್ಕೆ ಎಷ್ಟು ಖರ್ಚು ಬೀಳುತ್ತೆ? ವರ್ಷಕ್ಕಲ್ಲ ಸರ್, ನಾವು ಒಂದ್ ವರ್ಷಕ್ಕೆ ಗೊಬ್ಬರ ಹಾಕಲ್ಲ ನಾವು, ಮತ್ತ ಅಗಲಲ್ಲ ಹಾಕಲ್ಲ ನಾವು. ಒಂದ್ ವರ್ಷಕ್ಕೆ ನಾವು ಮಾಡಿದ್ರೆ ಖರ್ಚು 2,000 ರೂಪಾಯಿ ಬರುತ್ತೆ. ಬೇರೆಯವರೆಲ್ಲ ಜಾಸ್ತಿ ಬರುತ್ತೆ, ಒಂದ್ ವರ್ಷಕ್ಕೆ ಒಂದ್ 50,000 ರೂಪಾಯಿ ಬರುತ್ತೆ. ಈಗ ಸೀಮೆ ಗೊಬ್ಬರ ಒಂದ್ ಎಕರೆಗೆ 4 ಮೂಟೆ ಹಾಕ್ತೀವಿ ಸರ್ ನಾವು. ಆ 4 ಮೂಟೆ 50,000 ರೂಪಾಯಿ 1,000 ರೂಪಾಯಿ ಇರುತ್ತೆ. ಅಲ್ಲಿ 4 ಮೂಟೆಗೆ ಒಂದ್ ಅದೊಂದ 3-4 ಸಾವಿರ ಬರುತ್ತೆ. ಅವಾಗ ದನಿ ಗೊಬ್ಬರ ನಮ್ದೇ ಸ್ವಂತ ಇರುತ್ತೆ, ದನಿ ಗೊಬ್ಬರ ಕೂಲಿ ಇರೋದೊಂದು 2,000 ಅದು ಹೊಟ್ಟು ಸೇರಿ ಒಂದು 10,000 ಬರ್ತಾರೆ ಒಂದ್ ಎಕರೆ ಖರ್ಚು. ನಂತರ ಉಳಿದಿದ್ದೆಲ್ಲ ತಮಗೇನೆ ತಮಗೇನೆ. ಮತ್ತೆ ಅಡಿಕೆಯಲ್ಲಿ ಹೋದ ಸರಿ ಎಲ್ಲ ಬೇಸಿಗೆ ಇತ್ತು. ಹೌದು. ಈಗ ಈ ಬೇಸಿಗೆ ಆದ್ಮೇಲೆ ಈಗ ಬರ್ತಾ ಇರೋದಲ್ಲ, ಈ ಬೇಸಿಗೆಯಲ್ಲಿ ಹರಳುದ್ರ ರೋಗ ಮತ್ತೆ ಹಿಂಗಾರು ಕೊಳೆ ರೋಗದ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ನಾವು ನಮ್ದ್ರ ಉದುರ್ತೈತೆ. ನಾವು ಇವ್ರನ್ನ ಸಹಾಯಕ ಕೃಷಿ ಇಲಾಖೆಯನ್ನು ಕರ್ಕೊಂಡ್ಬಂದು ಎಲ್ಲ ತೋರಿಸಿ ಔಷಧಿ ಏನೆಲ್ಲ ಕೊಟ್ಟರು ಸರ್. ಏನೇ ಕೊಟ್ಟು ಹಾಕಿದ್ರು ಅದು ಹಳ್ಳು ಉದುರಂತೆ ಉದುರ್ತೈತೆ. ಅವಕ್ಕೆ ಏನು ತಳೆ ಕಾರ ಸರ್, ಕೃಷಿ ಇಲಾಖೆ ಕರ್ಕೊಂಡ್ಬಂದು ಎಲ್ಲ ಟೆಸ್ಟ್ ಮಾಡಿಸಿ ಮಣ್ಣು ಟೆಸ್ಟ್ ಮಾಡಿಸಿದೆ, ಎಲ್ಲ ಮಾಡಿಸಿದೆ ಸರ್. ನಾನು ಇದಾಗಲಿಲ್ಲ ಸರ್ ನಮಗೆ. ಇನ್ನು ಈಗ ಸ್ಟಾರ್ಟ್ ಆಗಿಲ್ಲ ಮಳೆ, ಮುಂಗಾರು ಇನ್ನು ಬಂದಿಲ್ಲ, ಬಂದಿಲ್ಲ. ತಾವು ಯಾವ ರೀತಿ? ಇಲ್ಲ, ಮಳೆ ಬರಬೇಕು. ಮಳೆ ಬಂದ್ರೆ ನಮಗೆ ಸುತ್ತ ಮಾಡಿ ಗೊಬ್ಬರ ಹಾಕಕ್ಕೆ ಇದಾಗತ್ತೆ. ಗೊಬ್ಬರ ಹಾಕಿದೀವಿ ಅಂದ್ರೆ ಅದು ಈಟಾಬಿಡ್ತಾರ ಬೇರಿಗೆ, ಈ ಬೇರು ಈಟಾಬಿಟ್ಟು ಹಳ್ಳು ಉದ್ರಕ್ಕೆ ಇದಾಗ್ಬಿಡ್ತಾರ ಅವು. ಸ್ವಲ್ಪ ಮಳೆಗಾಲ ಬಂದ್ರೆ ಸ್ವಲ್ಪ ತಂಪಿರುತ್ತೆ, ಗೊಬ್ಬರ ಹಾಕಿರೋ ಅಷ್ಟು ಉಷ್ಣತೆ ಇದಾಗಲ್ಲ ಒಳ್ಳೆ, ಅವಾಗ ಹಳ್ಳು ಉದ್ರ ಇದಾಗಲ್ಲ ಸರ್. ಅದು ತೋಟದಲ್ಲಿ ರಸ ಹೀರುವ ಕೀಟ ಅಂತ ನಾನು ಕೇಳ್ಪಟ್ಟೆ, ಅದ್ರ ಬಗ್ಗೆ ತಾವು ಯಾವ ರೀತಿ ಅದನ್ನ ನಿರ್ವಹಣೆ ಮಾಡ್ತೀರಿ, ಅದು ಬರದಂಗೆ ಯಾವ ರೀತಿ ಕಾಪಾಡ್ತೀರಿ? ಇಲ್ಲ ಸರ್, ನಾವು ಅದ್ರ ಬಗ್ಗೆ ಅದನ್ನ ತಲೆ ಕೆಡಿಸ್ಕೊಂಡು ಹೋಗಿಲ್ಲ ಸರ್. ಅದು ಯಾವ ಮತ್ತೆ ಮರದಲ್ಲಿ ಕೆಂಜಿಗೆ ಕೂಡ ನೋಡಿದೆ, ಅದನ್ನ ಯಾವ ರೀತಿ ನೀವು ಮಾಡ್ತೀರಿ? ನಾವು ಏನೇನು ಮಾಡ್ಕೋ ಸರ್ ಅವಕ್ಕಲ್ಲ, ಅದು ನಮಗೆ ಇದ್ದಷ್ಟು ನಮಗೆ ಒಳ್ಳೆ ಫಸಲು ಚೆನ್ನಾಗಿ ಬರುತ್ತೆ ಅಂತ ನಾವು ಇದ್ ಮಾಡಿದೀವಿ ಸರ್, ಮನಸ್ಸಿನ ಮಾಡ್ಕೊಂಡಿದ್ವಿ. ಅಡಿಕೆಯಲ್ಲಿ ಹಳದಿ ರೋಗ ಅಂತಾನು ಕೂಡ ಕೇಳಿದೆ, ಅದಕ್ಕೆ ಯಾವ ರೀತಿಯಾದ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ? ಮತ್ತೇನಿಲ್ಲ ಸರ್, ಅದು ಅಳಿದಿರೋ ನಮ್ಮ ಒಂದು ಮರ ಇದ್ರೆ ಮರಕ್ಕೆ ಚುಕ್ ಚುಕ್ಕಿ ಚುಕ್ ಚುಕ್ಕಿ ರೋಗಿಂಗ್ ಇಷ್ಟಾಗಲ್ಲ, ಇಷ್ಟಾಗಲ್ಲ ಸುಟ್ಟಂಗ್ ಆಗತ್ತೆ. ಆ ರಸ ಇರುತ್ತೆ ಅಂತ ಹುಳ ನಾ ಹೇಳ್ತಾರದು. ಅದು ಅದಕ್ಕೆ ನಾನು ಸಾಯಕರಿಂದ ಒಂದು ಇತ್ತಮ್ಮನಿಂದ ಔಷಧಿಯ ಬುಡಕ್ ಹಾಕಿ ನೋಡಿದೆ, ಅದು ಹಾಕಿದ್ರು ಹೋಗಲ್ಲ ಸರ್. ಅದು ಇದೇ ಇರುತ್ತದು, ನಾವು ಅದಕ್ಕ ಏನ್ ಮಾಡಕ್ ಆಸಲ್ಲ ನಾವು ಅದಕ್ಕೆ. ಒಟ್ಟು ವರ್ಷದಲ್ಲಿ ಎಷ್ಟು ಬಾರಿ ನೀವು ಅಡಿಕೆ ಕೊಯ್ಲು ಮಾಡ್ತೀರಿ? 4 ಸರಿ ಕೊಯ್ತೀವಿ, ತಿಂಗಳಿಗೆ ಒಂದ್ಸರಿ ಕೊಯ್ತು ಸರ್. ನಾವು ಅಡಿಕೆ ಯಾವ ಸೀಸನ್? 8ನೇ ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳಿಂದ ಶುರು ಮಾಡ್ತೀವಿ ಸರ್. ನಾವು 4 ಕೊಯ್ಲು ಕೊಯ್ತೀವಿ ಸರ್ ಒಂದ್ ವರ್ಷಕ್ಕೆ, ಅದನ್ನ ತಿಂಗಳಿಗೆ ಒಂದೊಂದು ಕೊಯ್ಲು. ನೀವು ಕೊಯ್ದು ಮಾರ್ಕೆಟ್ಗೆ ಹಾಕ್ತೀರಾ ಅಥವಾ ಯಾವ ರೀತಿ ಅದನ್ನ ಮಾರೋ ರೀತಿ ಹೇಳಿ ನಮ್ಮ ರೈತರಿಗೆ? ಸರ್, ನಾವು ಕೊಯ್ದುಬಿಟ್ಟು ನಾವೇ ಕೆಣಿ ಮಾಡ್ತಾ ಇದೀವಿ, ನಾವೇ ಸುಲ್ಸ್ಬಿಟ್ಟು ಅದನ್ನ ಸುಲ್ಸಿ ಬೇಯಿಸಿ ಒಣಸಿಬಿಟ್ಟು ಅದನ್ನ ಮಾರ್ಕೆಟಿಗೆ ಬಿಡ್ತೀವಿ ಸರ್. ನಾವು ಅಡಿಕೆ ನೀವೇ ಕೇಣಿ ಮಾಡೋದ್ರಿಂದ ಏನು ತೊಂದರೆ ಇಲ್ಲ? ತೊಂದರೆ ಇಲ್ಲ, ನಾವೇ ಕೇಣಿ ಮಾಡೋದು ಒಳ್ಳೇದು ಸರ್. ಅವರು ಈಗ ಬಂದು ನಾವು 4 ಲಕ್ಷ ಹೇಳಿದ್ರೆ ಏ 2 ಲಕ್ಷ ಕೊಡ್ತೀನಪ್ಪ 3 ಲಕ್ಷ ಕೊಡ್ತೀನಪ್ಪ ಅಂತಾರೆ. ನಾವೇ ಮಾಡಿ ಸ್ವಂತ ಮಾಡಿಬಿಟ್ಟು ಮಾಡಿದ್ರೆ ನಮಗೆ 2 ಕಾಸು ಜಾಸ್ತಿ ಉಳಿತು ಸರ್. ನಮಗೆ ಮಾಡಿದ್ರೆ ರೈತರಿಗೆ ಕೊನೆಯದಾಗಿ ಹೇಳಕ್ ಇಷ್ಟಪಡ್ತೀರಿ? ಕೃಷಿ ಅಂದ್ರೆ ಸರ್, ನಮ್ಮ ರೈತರು ನಾವೆಷ್ಟು ಚೆನ್ನಾಗಿ ಫಸಲು ತೋಟ ಮಾಡ್ಕೊಂತೀವೋ ಅಷ್ಟು ಇಳುವರಿ ಬರುತ್ತೆ, ಅದರಿಂದ ನಾವು ಆದಾಯ ಪಡ್ಕೊಂತೀವಿ. ಎಲ್ಲ ಒಳ್ಳೆ ಇದಾಗುತ್ತೆ ಸರ್. ಅದು ನಾವು ಒಳ್ಳೆ ಮನಸ್ಸು ಹಾಕಿ ರೈತರು ನಾವು ಅಡಿಕೆ ಮಕ್ಕಳು. ಬೇರೆ ದುಡಿಮೆಗಿಂತ ಅಡಿಕೆ ದುಡಿಮೆ ಮಾಡಿದ್ರೆ ಒಳ್ಳೇದು. ಭತ್ತ ಸರ್, ನಾವು ಈಗ ಹಿಂದೆ 15 ವರ್ಷ ಭತ್ತ ಬೆಳೆದ ಸರ್. ಅದ್ರಾಗೆ ಒಂದ್ ಎಕರೆಗೆ 25 ಕ್ವಿಂಟಲ್ ಭತ್ತ ಬೆಳೆದಿದ್ದೆ. ಆ ಗೊಬ್ಬರಕ್ಕೂ ಆ ಕೂಲಿಯರಿಗೂ ಬದಕೆತ್ತಿದ್ದು ಕಳೆ ಮುರಿದಕ್ಕೂ ಅಲ್ಲಿಗೆ ನೇರ. ನಮ್ಮ ಊಟಕ್ಕೆ ಮಾತ್ರ ಭತ್ತ ಉಳಿದಿದೆ ಸರ್ ಅದ್ರಾಗ ಅಷ್ಟೇ. ಭತ್ತದಾಗ ಏನು ನಮಗೆ ಉಳಿದಿದ್ದಿಲ್ಲ. ಈ ಅಡಿಕೆ ಒಳಗೆ ನಮಗೆ 1 ಎಕರೆ ಒಳಗೆ 2 ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ ಸರ್ ಒಂದ್ ಎಕರೆಗೆ. ಅದರೊಳಗೆ 1 ಲಕ್ಷ ಖರ್ಚಾದ್ರೆ 1 ಲಕ್ಷ ನಮಗಂತೂ ಗ್ಯಾರಂಟಿ ನಮ್ಮ ಉಳಿತು ಸರ್. ನಮಗೆ ಒಳ್ಳೇದು. ರಾಜಪ್ಪ ಅವರು ತಾವು ಇದುವರೆಗೂ ತಮ್ಮ ಒಂದು ಹೆಚ್ಚಿನ ಅನುಭವವನ್ನು ಈ ಒಂದು ವ್ಯವಸಾಯದ ಬಗ್ಗೆ ಹೆಚ್ಚಿನ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಿ. ನಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳೆಲ್ಲ. ಇದುವರೆಗೆ ಭದ್ರಾವತಿ ತಾಲೂಕು ಅರಕೆರೆಯ ರಾಜಪ್ಪ ಅವರೊಂದಿಗೆ ಅವರ ಕೃಷಿ ಅನುಭವ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಇದುವರೆಗೆ ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ, ಸಮಯ ಸರಿಯಾಗಿ 6:18. ಈಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ರತ್ನಗಿರಿ ರಹಸ್ಯ ಚಿತ್ರದ ಗೀತೆಯನ್ನು ಕೇಳಿ. ಕೇಳಿಬರುವ ಸ್ವರ ಪಿ ಸುಶೀಲ ಅವರದು. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ, ಬಾಬೇಗ ಚಂದ ಮಾಮ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ, ಬಾಬೇಗ ಚಂದ ಮಾಮ. ಸದಾನುರಾಗದಿ ತಾನಿನಗಾಗಿ ಕಾದಿದೆ ಈ ಸುಮರಾಗಿ, ಸದಾನುರಾಗದಿ ತಾನಿನಗಾಗಿ ಕಾದಿದೆ ಈ ಸುಮರಾಗಿ. ಸುಮಯೌವನವು ಬಾಡುವ ಮೊದಲೇ, ಸುಮಯೌವನವು ಬಾಡುವ ಮೊದಲೇ, ಬಾರದದೇನೋ ನೀ ಬಳಿ ಸಾರಿ. ಬಾಬೇಗ ಚಂದ ಮಾಮ, ಬಾಬೇಗ ಚಂದ ಮಾಮ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ, ಬಾಬೇಗ ಚಂದ ಮಾಮ. ಮನದಲ್ಲಿ ಆಸೆಯ ತುಂಬಿದ ಮೇಲೆ ಮರದೆ ಓಡಲು ಬಹುದೇ, ಮನದಲ್ಲಿ ಆಸೆಯ ತುಂಬಿದ ಮೇಲೆ ಮರದೆ ಓಡಲು ಬಹುದೇ.